ಮಂಗಳ ಗುರುವರ್ಯ ಜಯ ಜಯ ಶಂಕರಯ ಶಿವರ್ಯ ತುಂಗಭದ್ರಯ ಸೇರಲಿ ಶಾವಿಬ ಶೃಂಗಗಿರಿಯೊಳು ನೆಲಸಿದ ಮಹಿಮನೆ ಮಂಗಳ ಗುರುವರ್ಯ ಜಯ ಜಯ ಶಂಕರಯ ಶಿವರ್ಯ ವೈದಿಕ ಧರ್ಮವನು ತರೆಯಲು ಮೋದರಿ ಸಲಗೆನುತ ಆದಿತೇಯರು ದೈನ್ಯಲಿ ಬೇಡಲು ತಾಮೇ ದಿನಿಯೋಳು ನರ ರೂಪಿನೋಳು ಉದಿಸಿದೆ ಮಂಗಳ ಗುರುವರ್ಯ ಜಯ ಜಯ ಶಂಕರ ಯತಿವರ್ಯ ಭೂತುರರಿಗೆ ಒಲಿದು ವರ ಕಾಶ್ಮೀರದ ಪೀಠವನು ಎರುತ ಶಿಷ್ಯರು ನರ ಕಲಗಿದ ಭೋರಿ ಮಹಿಮಸಿ ಕಂಠನೆ ಜಯ ಜಯ ಭೋರಿ ಮಹಿಮಸಿ ಶಂಕರನೆ ಜಯ ಜಯ ಶಂಕರಯ ಶಿವರ್ಯ ಮಂಗಳ ಗುರುವರ್ಯ ಜಯ ಜಯ ಶಂಕರಯ ಶಿವರ್ಯ ತುಂಗಭದ್ರೆಯ ತೀರದಿ ಶಾವಿಪ ಶೃಂಗಗಿರಿಯೊಳು ನೆಲಸಿದ ಮಹಿಮನೆ ಮಂಗಳ ಗುರುವರ್ಯ ಜಯ ಜಯ ಶಂಕರಯ ಶಿವರ್ಯ ಶಂಕರಯ ಶಿವರ್ಯ ಶಂಕರಯ ಶಿವರ್ಯ.